ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ SHM ವಾಗೀಶ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಕೃಷಿ ಗೀತೆಗಳನ್ನು ಕೇಳಿಸ್ತೇವೆ. ಮೊದಲಿಗೆ ಪ್ರಕಟಣೆಗಳು. ಏ ಚಿನ್ನು, ಏನಮ್ಮ ಆ ಟಿವಿ ಆಫ್ ಮಾಡ್ಲೋ ಅಥವಾ ಬರ್ತೀಯೋ? ಎಷ್ಟೊತ್ತಿಗೆ ನೋಡಿದ್ರು ಟಿವಿ ಟಿವಿ, ಅದ್ರ ಜೊತೆಗೆ ಆ ಪ್ಯಾಕೆಟ್ ಗಟ್ಲೆ ಕುರುಕ್ಲು ತಿಂಡಿ ಬೇರೆ. ಊಟ ಬೇಡ, ತಿಂಡಿ ಬೇಡ. ಸ್ವಲ್ಪ ಸುಮ್ಮನಿರ್ತೀಯಮ್ಮ. ಟಿವಿ ವೀಕ್ಷಣೆ ಅಗತ್ಯ ಹೌದು, ಆದ್ರೆ ಅದು ಮಕ್ಕಳಲ್ಲಿ ಸದಭಿರುಚಿಯನ್ನು ಬೆಳೆಸುವಂತಿರಲಿ, ಜೊತೆಗೆ ಮಕ್ಕಳು ತಿನ್ನುವ ಕುರುಕಲು ತಿನಿಸುಗಳ ಮೇಲೆ ನಿಯಂತ್ರಣವಿರಲಿ, ಎಣ್ಣೆ ಪದಾರ್ಥಗಳ ಸೇವನೆಗೆ ಮಿತಿ ಇರಲಿ. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ. ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ. ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ನೀರಿನ ಶುದ್ಧತೆಯನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು. ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ. ರೈತನ ನೋವಿಗೆ ಕರಗಿತು ಮೋಡ. ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಇಂಗು ಗುಂಡಿಗಳನ್ನು ನಿರ್ಮಿಸಿ ನೀರು ಇಂಗುವಂತೆ ಮಾಡಿ ಅಂತರ್ಜಲ ಮಟ್ಟ ಹೆಚ್ಚುವಂತೆ ಮಾಡಿ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ. Thank you. ಸಮಸ್ತ ಮನುಕುಲಕ್ಕೆ ನಿಷ್ಕಲ್ಮಶ ಜೀವಜಲ. ಇದು ಪ್ರತಿಯೊಬ್ಬನ ಬೇಡಿಕೆ, ಪ್ರತಿಯೊಬ್ಬನ ಹೊಣೆ. ನೀರ ಮೇಲಿನ ಲೀಲೆ, ನೀರಿನ ಕೊರತೆ, ಜಲಮಾಲಿನ್ಯ, ನೈರ್ಮಲ್ಯದ ಕೊರತೆ, ಇವು ಇಂದಿನ ದಿನಗಳಲ್ಲಿ ತೀವ್ರಗೊಳ್ಳುತ್ತಿರುವ ಸಮಸ್ಯೆಗಳು. ನೀನು ಮುಗಿಲು ನಾನು ನೆಲ, ನೀನು ಮುಗಿಲು ನಾನು ನೆಲ, ನಿನ್ನ ಒಲವೇ ನನ್ನ ಬಲ. ನದಿ ನೀರಿಗೆ ಕೈಗಾರಿಕೆ ಮತ್ತು ವಸತಿ ಪ್ರದೇಶದ ಚರಂಡಿ ನೀರು ಮತ್ತು ತ್ಯಾಜ್ಯ ವಸ್ತುಗಳು ಸೇರ್ಪಡೆಯಾಗದಂತೆ ನೋಡಿಕೊಳ್ಳಬೇಕಾಗಿದೆ. ಕಾವೇರಿ ನದಿಯೂ ಸೇರಿದಂತೆ ನಾಡಿನ ಎಲ್ಲ ನದಿಗಳ ರಕ್ಷಣೆಗೆ ಶಾಶ್ವತ ಯೋಜನೆ ರೂಪಿಸಬೇಕಾಗಿದೆ. ನೀರಿನ ಮಿತಬಳಕೆ ಹಾಗೂ ನೀರಿನ ರಕ್ಷಣೆಯ ಬಗ್ಗೆ ಪ್ರತಿಯೊಬ್ಬನೂ ಜಾಗೃತನಾಗಬೇಕಾಗಿದೆ. ಹನಿ ಹನಿ ನೀರನ್ನು ಉಳಿಸಿ ನಾಳೆಗಾಗಿ ರಕ್ಷಿಸೋಣ. ಮುಂದೊಂದು ದಿನ ನೀರಿಗಾಗಿ ಮಹಾಯುದ್ಧವೇ ನಡೆದೀತು ಎನ್ನುವ ಮಾತನ್ನು ಹುಸಿಯಾಗಿಸೋಣ. ನಾವು ಉಳಿಸಿದ ನೀರು ನಮ್ಮ ಭವಿಷ್ಯ. ಶರೀರ ವೃದ್ಧಿಗೆ, ಶರೀರ ಶುದ್ಧಿಗೆ ನೀರು ಬೇಕೇ ಬೇಕು. ಹೊಲ, ನೆಲ, ತೋಟ, ಗದ್ದೆಗಳಿಗೆ ಸಮೃದ್ಧವಾಗಿ ನೀರು ದೊರೆತರೆ ಮಾತ್ರ ನಮ್ಮ ಬದುಕು ಸಮೃದ್ಧ. ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ, ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ. ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು. ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ. ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ. ರಮಣ, ರಮಣ, ಏನ್ ನಿಂತ್ಕೊಂಡಿದೀಯ? ಬಾ ಬಾ ಗಾಡಿ ಪಾಳಾಯಿ ಹೋಗ್ಬೇಕು. ನೀಡಿ ರಮಣ, ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ. ಇಲ್ಲ ಬೇಡ ಬೇಡಪ್ಪ. ಏ ಬಾ, ಏನ್ ನಾನು ನೀನ್ ಒತ್ಕೊಂಡು ಹೋಯ್ತೀನ? ದಮ್ಮಯ ಬೇಡ. ಏ ಬಾ, ನಾನು ನಾಲ್ಕು ದಿನ ಬದುಕಬೇಕು. ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ? ಕುಡ್ದಿಲ್ಲ ರಮಣ, ಕುಡ್ದು ನೋಡ. ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ ಸಾವಿರ ಸಮಸ್ಯೆಗಳಿಗೆ ಆಹ್ವಾನ. ಯಾಕಮ್ಮ ಮುಖ ಬಾಡಿಸ್ಕೊಂಡಿದ್ದೀಯಾ? ಅಪ್ಪ ಇನ್ನು ಮನೆಗೆ ಬಂದಿಲ್ಲ ಅಂತಾನಾ? ಏನ್ ಹೇಳಿ, ಗಂಡ ಕುಡುಕನಾದ್ರೆ ಇಷ್ಟೇ, ಎಲ್ಲ ಕುಡುಕರ ಕುಟುಂಬಗಳ ಪಾಡು ಇಷ್ಟೇನೆ. ಸರ್ಸಕ ಸರ್ಸಕ, ನಿನ್ ಗಂಡ ಕುಡ್ದು ನಡೀಕಾಗದೆ ರೋಡ್ನಾಗೆ ಬಿದ್ದೋಗ್ಬಿಟ್ಟವನೆ. ಅಯ್ಯೋ, ದಿನ ಇದೇ ಗೋಳಗಾಯ್ತು ಕಣ್ಣಣ. ಕುಡ್ತ ಬಿಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ, ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತು. ಅಯ್ಯೋ ಅಕ್ಕ, ಆಮೇಲೆ ಗೋಳಾಡುವಂತೆ ಬೇಗ ಬಾ, ಮನೆ ಕರ್ಕೊಂಡ್ ಬರೋಣ ಈಗ್ಲೇ. ಏ ಬಿಡೋಣ, ಅಲ್ಲೇ ಬಿದ್ದಿರ್ಲಿ. ಕುಡ್ತಾನು ಬಿಡಕ್ಕಿಲ್ಲ, ಬಿಡು ಅಂದ್ರೆ ನಮ್ಗೆ ಬಡಿಯಕ್ ಬತ್ತಾನೆ. ನೆನಪಿಡಿ ಬಂಧುಗಳೇ, ಮದ್ಯಪಾನದಿಂದ ಹಣವೂ ನಷ್ಟ, ಆರೋಗ್ಯವೂ ನಷ್ಟ, ಕೌಟುಂಬಿಕ ನೆಮ್ಮದಿಯೂ ಹಾಳು. ಮದ್ಯಪಾನ ದುರಂತಗಳ ಸರಮಾಲೆಯನ್ನೇ ಸೃಷ್ಟಿಸಬಲ್ಲದು. ಸುಖಮಯ ಜೀವನಕ್ಕಾಗಿ ಮದ್ಯಪಾನವನ್ನು ತ್ಯಜಿಸುವುದೇ ಲೇಸು. ರೈತ ಬಾಂಧವರೇ, ಈಗ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮಪುರ ಗ್ರಾಮದ SHM ವಾಗೀಶ್ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ರಾಂಪುರ ಗ್ರಾಮದ ರೈತರಾಗಿರ್ತಕ್ಕಂಥ SHM ವಾಗೀಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ವಾಗೀಶ್ ಅವರೇ. ನಮಸ್ಕಾರ ಸರ್. ವಾಗೀಶ್ ಅವರು ಮೂಲತಃ ರೈತರು. ಹೌದು ಸರ್. ಎಷ್ಟು ಎಕರೆ ಭೂಮಿ ಇದೆ ವಾಗೀಶ್? ಸ್ವಂತ 3 ಎಕರೆ ಇತ್ತು. 3 ಎಕರೆ ಇದೆ. ಹೌದು ಸರ್. ಮತ್ತು ಬೇರೆ 1-2 ಎಕರೆ ಗುತ್ತಿಗೆ ಮಾಡ್ತೀವಿ ಸರ್. 3 ಎಕರೆ ಸ್ವಂತ ಭೂಮಿ ಇದೆ, 2 ಎಕರೆ ಗುತ್ತಿಗೆ ಮಾಡ್ತಾ ಇದ್ದೀರಿ. ಹೌದು ಸರ್. ಏನೇನು ಬೆಳೀತಾ ಇದ್ದೀರಿ? ನಾವು ಕಬ್ಬು, ಭತ್ತ, ಬಾಳೆ ಸರ್. ಕಬ್ಬು, ಭತ್ತ, ಬಾಳೆ. ಮತ್ತೆ ಇನ್ನು ಮುಂದೆ ಅಡಿಕೆ ಮಾಡ್ಬೇಕು ಅನ್ಕೊಂಡಿವಿ ಸರ್. ಕಬ್ಬು, ಭತ್ತ, ಬಾಳೆ ಈಗ ಮೊದಲಿಂದಲೂ ಬೆಳೀತಾ ಇದ್ದೀರಿ? ಹೌದು ಸರ್. ಈ ಬಾರಿ ಅಡಿಕೆ ಮಾಡಬೇಕು ಅಂತ? ಹೌದು ಸರ್. ಹ್ಞೂ ಹ್ಞೂ. ಅಡಿಕೆ ಬೆಳೆಯೋದಕ್ಕೆ ನಿಮ್ಮ ಊರು ಅಥವಾ ನಿಮ್ಮ ಸುತ್ತಮುತ್ತಲ ಪ್ರದೇಶ ಸೂಕ್ತವಾಗಿದೆಯಾ? ಸೂಕ್ತವಾಗಿದೆ ಸರ್. ಹಾಂ, ಯಾಕಂದರೆ ಅದು ಅರೆ ಮಲೆನಾಡು, ಮಲೆನಾಡಿನಲ್ಲೇ ಹಂಗೇನು. ಈಗಾಗ ನಾವು ಒಂದು 40 ವರ್ಷದ ನೋಡ್ಕೊಂತ ಬಂದಿವಿ ಸರ್. ಕೈ ನಮಗೆ ಈ ಸತ್ತೆ ಮನ್ಸು. ಇಲ್ಲಿ ಅಡಿಕೆ ಬೆಳೆಗಾರರಿದ್ರ? ಇವ ಸರ್. ನಿಮ್ಮ ಭಾಗದಲ್ಲಿ? ಭಾಗದಾಗ ಯಾವುದು? ಹಾಂ, ನಿಮ್ಮ ತಂದೆಯವ್ರ ಕಾಲಕ್ಕೆ ಆಗ ಇವ ಸರ್. ಹಾಂ ಹಾಂ. ಈಗ ಅಡಿಕೆಗೆ ಯಾಕೆ ಮುಂದಾಗ್ತದ್ರಿ? ನಾವು ಈಗ ಅಕ್ಕಪಕ್ಕ ನೋಡ್ಕೊಂತೀವಿ ಸರ್. ಅಡಿಕೆ ನಮ್ಮ ಕಬ್ಬು ಭತ್ತದಾಗ ಏನಿವ ಸರ್. ಅದಕ್ಕಾಗಿ ಅದು ನೋಡಿ ಮಾಡ್ಬೇಕಂತ ನಮಗೆ ಮನ್ಸು ಬಂತು. ಅಡಿಕೆಯಲ್ಲಿ ಲಾಭ ಜಾಸ್ತಿ ಇದೆ? ಲಾಭ ಜಾಸ್ತಿ ಇತ್ತು. ಸ್ವಲ್ಪ ಭೂಮಿನೂ ಸ್ವಲ್ಪ ಚೆನ್ನಾಗಿ ಆಗ್ತಾವ. ಔಷಧಿ ಕಡಿಮೆ, ಭೂಮಿ ಫಲವತ್ತತೆ ಆಗಿ ಬರ್ತಾವ ಅಂತ. ಹ್ಞೂ ಹ್ಞೂ ಹ್ಞೂ. ಸರಿ, ಈಗ ನೀವು ಏನು ಕಬ್ಬು ಬೆಳೀತಾ ಇದ್ರಿ, ಮತ್ತು ಭತ್ತ ಬೆಳೀತಾ ಇದ್ರಿ, ಆಮೇಲೆ ಬಾಳೆಗಳನ್ನೆಲ್ಲ ಬೆಳೀತಾ ಇದ್ರಿ. ಹೌದು. ಈ ಕಬ್ಬನ್ನು ಯಾವ ತಳಿ ನೀವು ಆ್ಯಕ್ಚುಲಿ ಬೆಳೀತಾ ಇರೋದು? ಸದ್ಯ ಈಗ ಸರ್ 517 ಅಂತ ಸರ್. 517. ಹೌದು ಸರ್. ಏನು ಈ ತಳಿ ವಿಶೇಷ? ಅದು ಇಳುವರಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೈಟು ಹೋಗುತ್ತೆ ಸರ್. ಹ್ಞೂ ಹ್ಞೂ. ಕಬ್ಬು ಸ್ವಲ್ಪ ದಪ್ಪ ಬರುತ್ತೆ. ಹ್ಞೂ. ರಿಕೋರ್ಡಿಂಗು ಚೆನ್ನಾಗಿ ಬರುತ್ತೆ ಸರ್. ಹ್ಞೂ ಹ್ಞೂ. ಈ ಏನಿಷ್ಟು ದಿನ ಬೆಳೆದ ರಾಜ್ಯ ಜೀವನದ ಸರ್. ಹ್ಞೂ. ಇಳುವರಿ ಕಡಿಮೆ ಆಗ್ತಾ ಬಂದ್ಬಿಟ್ಟು. ಹೌದಾ? ಹೌದು ಸರ್. ಹ್ಞೂ. ಹಂಗಾಗಿ ಅವ್ನು ತಕ್ಕಂತ ಈಗ 517 ಬಂದ. ಹ್ಞೂ ಹ್ಞೂ. ಈ 517 ಕಬ್ಬು ಕಾರ್ಖಾನೆಗೆ ಸೂಕ್ತನಾ ಅಥವಾ ಬೆಲ್ಲ ತಯಾರು ಮಾಡೋದು ಸೂಕ್ತ? ಕಾರ್ಖಾನೆಗೆ ಸೂಕ್ತ. ಸಕ್ಕರೆ ಫ್ಯಾಕ್ಟ್ರಿ ಎಲ್ಲಿ ಕಳಿಸ್ತೀರಿ ನೀವು? ನಾವು ಈ ಸದ್ಯ ನೋಡ್ಸೋದು ಮೈಲಾರ ಸಿರುಗುಪ್ಪ. ಮೈಲಾರ ಸಿರುಗುಪ್ಪ. ಹೌದು ಸರ್. ಅಲ್ಲಿ ಕಳಿಸ್ತಾ ಇದ್ದೀರಿ. ಹೇಗೆ ನಿಮಗೂ ಕಾರ್ಖಾನೆಯವ್ರಿಗೆ ಏನಾದರೂ ಒಪ್ಪಂದ ಆಗ್ತದೆ? ಹೇಗೆ ಒಪ್ಪಂದ ಏನು ಸರ್? ಹ್ಞೂ. ಅನಾಮತಿ ಹಂಗೆ ಮತ್ತೆ ಯಾವ ನೀವು ಕೊಡ್ತಾರೆ ನಾವು ಹಂಗೆ ಕಳಿಸೋ ಸರ್. ಅವ್ರ ಜೊತೆ ಕಳಿಸ್ತೀರಿ? ಹೌದು. ಹ್ಞೂ. ಅಲ್ಲಿ ಹೋದ ಮೇಲೆ ನಿಮ್ಮದು ಕಬ್ಬು ಅಂತೇಳಿ ಅಲ್ಲಿ ದಾಖಲೆ ಆಗ್ತದೆ? ಫಸ್ಟಿಗೆ ದಾಖಲೆ ಆಯ್ತು ಮಾಡ್ಕೊಂಡು ಹೋಯ್ತಾ ಸರ್. ಹಾಂ, ಮೊದಲು ಹೇಳ್ತಾರೆ ನೀವು? ಒಂದು 4 ದಿನ ಮುಂಚೆ ಇರ್ತಾರೆ. ನಮ್ಮದು ಕಬ್ಬು ಇದೆ ನಾವು ತರ್ತೀವಿ ಅಂತ? ಹ್ಞೂ. ಹಾಂ. ನಮ್ಮ ಏನಾದರೂ ಮುಂಗಡ ಕೊಡ್ತಾರಾ? ಏ ಏನಿಲ್ಲ ಸರ್. ಹ್ಞೂ. ಕಬ್ಬು ಹೊಡೆದು ಕೊಡೋದೇ ಕಷ್ಟ ಇರ್ತದೆ ಸರ್. ಮುಂಗಡ ಅವ್ರಿಗೆ ಇನ್ನೇನು ಕೊಡ್ತಾರೆ ಸರ್. ಹೌದಾ? ಹ್ಞೂ ಸರ್. ಹಾಂ ಹಾಂ. ಎಷ್ಟು ದಿನದಲ್ಲಿ ಪೇಮೆಂಟ್ ಆಗ್ತದೆ ನಿಮ್ಗೆ? ಒಂದು ತಿಂಗಳು ಸರ್. ಓಹೋ. ಕಬ್ಬು ಕಡಿದು ಒಂದು ತಿಂಗಳು ಪೇಮೆಂಟ್ ಆಗ್ತದೆ. ಎಷ್ಟು ಎಕರೆ ಕಬ್ಬು ಬೆಳಿತೀರಿ ನೀವು? ನಾವು 3 ಎಕರೆ ಸರ್. 3 ಎಕರೆಯಲ್ಲಿ ಕಬ್ಬು ಬೆಳೀತಾ ಇದ್ರಿ. ಎಷ್ಟು ಇಳುವರಿ ಬರುತ್ತೆ ಸರ್? ಹೆಚ್ಚು ಹೆಚ್ಚು ಅಂದ್ರೆ 50-60 ಎಕರೆಗೆ. ಹೌದು ಸರ್. ಹ್ಞೂ. ಒಂದು 180 ಟನ್ ಬರ್ತದೆ? 150-160 ಟನ್ ಸರ್. ಓಹೋ. 150-160 ಟನ್ ಬರ್ತದೆ. ಎಷ್ಟಾಗುತ್ತೆ ಬಿಲ್ಲು ನಿಮ್ಗೆ ವರ್ಷ? ವರ್ಷ 3-3.5 ಲಕ್ಷ ಆಗುತ್ತೆ ಸರ್. 3-3.5 ಲಕ್ಷ. ಹ್ಞೂ. ಕಬ್ಬಿಗೆ ಖರ್ಚು ಜಾಸ್ತಿನಾ? ಕಬ್ಬಿಗೆ ಖರ್ಚು ಜಾಸ್ತಿ. ಏನೇನು ಖರ್ಚು ಬರ್ತದೆ ಸರ್? ಫಸ್ಟ್ ಸ್ಟಾ ಮಡಿಕೆ ಹೊಡಿಬೇಕು ಸರ್. ಮಾಗಿ ಮಾಡ್ಕೋಬೇಕು. ಮಾಡಿಗೆ ಮಾಡಿ ಗೊಬ್ಬರ ಹಾಕಿ ಮಾಗಿ ಮಾಡ್ಕೊಂಡು ಮಡಿಕೆ ಹೊಡೆದು ಬೀಜ ನಾಟಿ ಕಬ್ಬು ತಂದು ಬೀಜ ತುಳಿಬೇಕು ಸರ್. ಮತ್ತು ಗೊಬ್ಬರ ಕೊಡಬೇಕು, ಕವೆ ತೆಗೆಸ್ಬೇಕು, ಔಷಧಿ ಹೊಡಿಬೇಕು ಸರ್. ಈಗ ಬೀಜ ತುಳಿಲಿಕ್ಕೆ 1 ಎಕರೆಗೆ ಎಷ್ಟು ಹೋಗ್ತದೆ? 3 ಟನ್ ಹೋಗ್ತದೆ ಸರ್. 3 ಟನ್ ಹೋಗ್ತದೆ. ಈಗೇನೋ ಸ್ವಲ್ಪ ಸುಧಾರಿತ ಕ್ರಮಗಳಿದಾವಂತೆ, ಅದು ಏನು ಪ್ರಯೋಗ ಮಾಡಿಲ್ಲ? ಅದು ಪ್ರಯೋಗ ಮಾಡಿಸೋದು ನಮ್ಮ ಕಡೆಗೆ ಆಗಿವೆ. ಬರೀ ಗಣ್ಣಷ್ಟೇ ಅಂದರೆ ಬೀಜ ಇರತಕ್ಕಂಥ ಮಾಡೋಷ್ಟು ತಾಮೆ ಬೇಕು ಸರ್. ಹ್ಞೂ. ಹ್ಞೂ. ಅವ್ರಿಗೆ ಗಣ್ಣು ಇದು ಮಾಡ್ತೀವಿ ಸರ್. ಗಣ್ಣು ತಾಮೆ ಬೇಕು ಸರ್. ಹ್ಞೂ. ನಮ್ಮ ಇದಾಗ ಆ ತಾಮೆ ಮಾಡಿ ನಿಂತು ಮಾಡೋಷ್ಟು ನಮ್ಮ ಕಡೆಗೆ ರೈತರಿಗೆ ಆಗೋದು. ಹ್ಞೂ. 3 ಟನ್ನು 1 ಎಕರೆಗೆ ಬೀಜ ಹೋಗುತ್ತೆ. 3 ಟನ್ ಹೋಗ್ತದೆ. ಹ್ಞೂ ಹ್ಞೂ. 3 ಎಕರೆಗೆ 9 ಟನ್ನು ಕಬ್ಬು ಬೀಜ ತರ್ತೀವಿ. ಎಲ್ಲಿ ತರ್ತೀರಿ? ರೈತರ ತೆಗ್ಸ್. ನಿಮ್ಮ ಹತ್ತಿರದಲ್ಲಿ ಸಿಗ್ತದಾ? ಹತ್ತಿರದಾಗ ಸರ್. ಹೆಂಗೆ ರೇಟ್ ಹೆಂಗೆ ಅದು? 2.5 ಸಾವಿರ. 1 ಟನ್ಗೆ 2.5 ಸಾವಿರ. ಓಹೋ. ಸರಿ, ಈಗ ನೀವು ಏನು ನಾಟಿ ಮಾಡ್ತಿರಲ್ವಾ? ಹೌದು. ನಾಟಿ ಮಾಡುವಾಗ ಬೀಜೋಪಚಾರ ಏನಾರ ಮಾಡ್ತೀರಾ? ಅದೇನು ಸರ್? ಆ ಗಣ್ಣನ್ನು ಎದರಲ್ಲ ಎದ್ದು ಹಾಕೋದು ನ್ಯಾಚುರಾಗಿ ಹಂಗ 3 ಗಣ್ಣಿ ಒಂದು ತುಂಡು ಮಾಡಿ ಹಾಕ್ತೀವಿ. ಹಾಕ್ತೀರಿ? ಹೌದು. ಸರಿ, ಅದಾದ್ಮೇಲೆ ನೀರು ಯಾವ ಯಾವ ಕೊಡಬೇಕು? ವಾರಕ್ಕೊಂದಿಟ್ಟು ಕೊಡ್ತೀವಿ ಸರ್. ವಾರಕ್ಕೊಂದ್ಸಲ ಕೊಡ್ತೀರಿ? ಹೇಗಿದೆ ನಿಮ್ಮಲ್ಲಿ ನೀರು? ಚೆನ್ನಾಗಿದೆ ಸರ್. ನಿಮಗೆ ನದಿ ನೀರ? ನದಿ ನೀರು. ಕಾಲುವೆ ನೀರು ಬರ್ತದೆ? ಕಾಲುವೆ ನೀರು. ನೀರಿಗೇನು ಕೊರತೆ ಇಲ್ಲ? ನೀರಿಗಿಂದ ಏನು ಕೊರತೆ ಇಲ್ಲ ಸರ್. ಹ್ಞೂ ಹ್ಞೂ. ನಮಗೆ ಕೊರತೆ ಇರೋದು ಸರ್ ಶುಗರ್ ಫ್ಯಾಕ್ಟ್ರಿದೆ ಕೊರತೆ. ಹೌದಾ? ಸಕ್ಕರೆ ಕಾರ್ಖಾನೆ ಮೊದಲಿತ್ತು ನಿಮ್ ಭಾಗದಲ್ಲಿ, ಅವಾಗ್ಲೂ ಕಬ್ಬು ಬೆಳಿತಾ ಇದ್ರಿ? ಅವಾಗ ಚೆನ್ನಾಗಿತ್ತು ನಮಗೆ. ಯಾವಾಗ ಹೊಸಪೇಟೆ ಶುಗರ್ ಫ್ಯಾಕ್ಟ್ರಿ ಹೋಗ್ತಾರ ಸರ್, ಅವಾಗ ನಮಗೆ ಇಡೀ ನಮ್ಮ ಹೊಸಪೇಟೆ ಜೀವನ ಏನಾಯ್ತು ಪೂರ್ತಿ ಕಷ್ಟ ಆಯ್ತು ಕಬ್ಬು ಕಳಿಸ್ತಾರ. ಓಹೋ, ಈಗ ದೂರ ಕಳಿಸ್ಬೇಕು, ದೂರ ಖರ್ಚು ಜಾಸ್ತಿ ಜಾಸ್ತಿ. ಇನ್ ಮುಂದೆ ಸಕ್ಕರೆ ಕಾರ್ಖಾನೆ ಆಗುತ್ತಂತೆ? ಅದು ಆದಾಗ ಕಾಯಂ ಸರ್. ಆದರೆ ಅನುಕೂಲ ಆಗುತ್ತೆ ನಿಮಗೆ? ಅದು 90% ಅನುಕೂಲ ಸರ್. ಅದನ್ನ ತುಂಬ ಖರ್ಚುಗಳು ಕಡಿಮೆ ಕಡಿಮೆ ಆಗುತ್ತೆ ಸರ್. ಮನೆಯಲ್ಲೇ ಕಡಿಬೋದು, ಅಕಸ್ಮಾತ್ ನಾವು ಗದ್ದುಗೆ ಹೋಗ್ತಾವ ಸರ್. ಬಂಡಿ ಎತ್ತು ಬಂಡಿ ಇದ್ರೆ ನೀವೇ ಹೊಡ್ಕೊಂಡು ಹಾಕ್ಬಿಡ್ಬೋದು. ಈಗ ಲಾರಿ ಗೀರಿ ಟ್ರಾವೆಲ್ ಏನು ಬೇಕಾಗಲ್ಲ, ಹತ್ತಿರದಲ್ಲಿ ಇರ್ತದೆ. ಕಡಿಮೆ ಆಗುತ್ತೆ, ಹಾಗಾಗಿ ಅದು ಹಣ ಉಳಿತಾಯ ಆಗ್ತದೆ. ಸರಿ, ಈಗ ನೀವು ಬೆಳೆಯುವಂಥ 517 ಕಬ್ಬಿಗೆ ಏನು ರೋಗಗಳು ಬರ್ತವೆ ಹೆಚ್ಚಾಗಿ? 517ಗೆ ಸ್ವಲ್ಪ ರೋಗ ಕಡಿಮೆ ಸರ್. ಈಗ ಏನು ಬೆಳೆದ ಜಮೀನು ಅವಕ್ಕೆ ಜಾಸ್ತಿ ಇವಾಗ, ಇದು 517ಗೆ ರೋಗ ಕಡಿಮೆ. ರೋಗ ಕಡಿಮೆ, ಹೌದು. ಖರ್ಚು ಕಡಿಮೆ, ಹಂಗಾದ್ರೆ ಖರ್ಚು ಕಡಿಮೆ, ಇಳುವರಿ ಜಾಸ್ತಿ. ಇಳುವರಿ ಜಾಸ್ತಿ ಬರ್ತದೆ. ಓ, ಈ ಕಳೆ ನಿರ್ವಹಣೆ ಇವೆಲ್ಲ ಯಾವ್ಯಾವ ಹಂತದಲ್ಲಿ ಎಲ್ಲಿವರೆಗೂ ಮಾಡಬೇಕು? ನಾವು 3 ತಿಂಗಳವರೆಗೂ ಮಾಡ್ತೀವಿ ಸರ್. ನಾಟಿ ಮಾಡಿ ಒಂದು ತಿಂಗಳಾಗ ಕಳೆ ತೆಗೆಸ್ಬೇಕು ಸರ್. ಮತ್ತು ಗೊಬ್ಬರ ಕೊಡಬೇಕು, ಮತ್ತು 3 ತಿಂಗಳಾದ ಗೊಬ್ಬರ, ಮತ್ತು ಒಂದು 8 ಚೀಲದಂಗೆ ಕಾಂಪ್ಲೆಕ್ಸು ಇವರಿಗೆ ಹಾಕಿ ಬೋದಿಡ್ತೀವಿ ಸರ್. 3-4 ತಿಂಗಳಾದ್ಮೇಲೆ ಏನು ಕೊಡೋದು ಇರಲ್ವ? ಏನು 3 ತಿಂಗಳು ಆದಿಂದ ಅದಕ್ಕೇನಿರೋ ಸರ್, ನೀರು ಮಾಡ್ಕೊಂಡು ಇದ್ಬಿಡೋದು, ನೀರು ಕಟ್ಕೊತ ಇದ್ರೆ ಹಾಕೊಂಡೇ ನೀರು ಕಟ್ಕೊಂಡು ಇದ್ಬಿಡೋದು. ನಿಮ್ಮ ಭಾಗದಲ್ಲಿ ಕಬ್ಬಿಗೆ ಈ ಕರಡಿ ಕಾಟ ಈ ಥರದ ಏನಾರು ಇದೆಯಾ? ನಮ್ಮ ಕಡೆಗೆ ಏನು ಇಲ್ಲ ಸರ್. ಆ ಥರದ ಕಡ್ಡಿ ನಮ್ಮ ಸುತ್ತಮುತ್ತ ಯಾವುದು ಕಾಟ ಇಲ್ಲ ಸರ್. ನಿಮ್ಮಲ್ಲಿ ಗಾಣಗಳಿದಾವಲ್ವ, ಗಾಣಕ್ಕೆ ಕೊಡ್ಬೋದ ನೀವು? ಗಾಣ ಕೊಡುವ ಸರ್, ನಮ್ಮ ಟೈಮ್ ಸರಿ ಕಡಿಯೋದು ಅವ್ರು ಹೇಳಿದಾಗ ನಾವು ಗಾಣದವ್ರು ಹೇಳಿದಾಗ. ಹೌದು, ರೇಟೂ ಕಡಿಮೆ. ಹಂಗಾಗಿ ನಾವು ಫ್ಯಾಕ್ಟ್ರಿನ ಚೆನ್ನಾಗಿ. ಸೊ ಹಾಗಾಗಿ ನೀವು ಸಕ್ಕರೆ ಕಾರ್ಖಾನೆಯನ್ನು ಅವಲಂಬಿಸ್ಕೊಂಡಿದ್ದೀರಿ. ಹೌದು. ಭತ್ತ ಯಾವ ತಳಿ ಬೆಳಿತೀರಿ? ಭತ್ತ ಸೋನಾ 1010 ಅಂತ. ಅದು ನಿಮ್ಮ ಮನೆಗೋಸ್ಕರ ಬೆಳಿತಾರ? ಸೋನಾ ಮಸು ಮನೆಗೋಸ್ಕರ ಸರ್. ಇದೇ 1010 ಇದೆ, ಸ್ವಲ್ಪ ಬೇಗ ಅದು 3 ವರ್ಷಕ್ಕೊಂದೇ ಚೇಂಜ್ ಮಾಡೋಕ್ಕಾಗಿ ಭತ್ತ ಹಾಕ್ತೀವಿ ಸರ್. ಹಾಗಾಗಿ ಹೌದು, ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡುವುದು ಈಗೀಗ ಸ್ವಲ್ಪ ರೈತರಲ್ಲಿ ಜಾಸ್ತಿ ಆಗ್ತಿದೆ. ಆಗುತ್ತೆ ಆ ಕಡೆ. ನೀವು ಈ ಪ್ರಯತ್ನ ಮಾಡ್ತಾ ಇದ್ರೆ? ನಾವು ಮಾಡೋದು ಸರ್. ಯಾಕೆ? ಅದರಿಂದ ನಮಗೇನು ಲಾಭ ಆಗೋದು ಸರ್. ಅಕಸ್ಮಾತ್ ಜಾಸ್ತಿ ಭೂಮಿ ಇದ್ರೆ ನಾವು ಮಾಡ್ತಿದ್ದೀವಿ ಸರ್. ಇರೋದೇ 3 ಎಕರೆಗೆ ಅದು ಅದನ್ನ ನಂಬಿಕೊಂಡ್ರೆ ಆಗೋದು ಸರ್. ಸಾವಯವಕ್ಕೆ ಈಗ ಭೂಮಿ ಒಂದು 10-15 ಎಕರೆ ಇದ್ದರೆ ಒಂದು 2 ಎಕರೆ ಹೋದ್ರು ಅಂತ ಮಾಡ್ಬೋದು ಸರ್. ಇರೋದೇ 3 ಎಕರೆಗೆ ಅದು ಸಾವಯವ ಮಾಡಿಬಿಟ್ಟು ನಮ್ಮ ಹೊಟ್ಟೆ ಪಾಡಿ ಅನ್ಸ. ನಿಮ್ಮ ದೃಷ್ಟಿಯಲ್ಲಿ ಸಾವಯವ ಅಂದ್ರೆ ಏನು? ಇಳುವರಿ ಬರಲಾರ್ದು ಅಂತ. ಇಳುವರಿ ಬರಲಾರ್ದು ಅಂತ ಸರ್. ಇಳುವರಿ ಬರೋದೇ ಇಲ್ಲ. ತುಂಬಾ ಜನ ರೈತರು ಈಗಾಗಲೇ ಪರಿವರ್ತನೆ ಆಗಿದೆ ಸರ್. ಒಂದು 15 ಎಕರೆ ಭೂಮಿ ಇರ್ತದೆ ಅವ್ರು ಮಾಡ್ತಾರೆ ಸರ್. ಈ 1 ಎಕರೆ 2 ಎಕರೆ 3 ಎಕರೆ ಇದ್ದಾಗ ಮಾಡೋದು. ದನಕರುಗಳಿದಾವೆ ನಿಮ್ಮ? ನಮ್ಮ ದನ ಕರುಗಳು ಇದಾವೆ ಸರ್. ಅದರಿಂದ ಜಾಸ್ತಿ ದನ ಗದ್ದೆಗೆ ಹೋಗಿ ಸತು ಗೊಬ್ಬರ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಎಲ್ಲ ಗೊಬ್ಬರ ಜಾಸ್ತಿ ಕೊಡ್ತಾರೆ. ಇವೇನು ಕಾಂಪ್ಲೆಕ್ಸ್ ಏನೈತೆ ಸರ್, ಕಡಿಮೆ ಕೊಡ್ತೀವಿ, ಕಡಿಮೆ ಕೊಡ್ತೀವಿ. ದನ ಕೊಟ್ಟಿದ್ರೆ ಜಾಸ್ತಿ. ಈಗ ನೀವು ಗುತ್ತಿಗೆ ಮಾಡ್ತೀರಂದ್ರಲ್ಲ 2 ಎಕರೆ ಭೂಮಿ, ಅದು ಎಲ್ಲಿದೆ, ಹೇಗಿದೆ ಅದು? ಅದು ಚೆನ್ನಾಗಿದೆ ಸರ್ ಭೂಮಿ. ಅಲ್ಲಿ ಏನೇನು ಬೆಳಿತೀರಿ? ಕಬ್ಬು ಸರ್. ಅಲ್ಲಿ ಕಬ್ಬು, ಅದು ಕಬ್ಬು ಸರ್. ಬಾಳೆ ಯಾವ್ದು ಬೆಳಿತಿದ್ರಿ? ಯಾವ್ಯಾಕೆ ಬೆಳಿತಿದ್ವಿ ಸರ್, ಅದು ಪನಾಮಾ ರೋಗ ಬಂದು ಹೋಗ್ಬಿಡ್ತು. ಪನಾಮಾ ರೋಗ? ಹೌದು ಸರ್. ಏನದು? ಬಡ್ಡಿ ಬಡ್ಡಿನೇ ಬಿದ್ದುಬಿಡ್ತ ಕಟ್ಟಾಗಿ. ಓ, ಯಾವಾಗ ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತದೆ? ಒಂದೇ ಹೊಂಡ ಮುಂದೆ. ಓಹೋಹೋ, ಅದಕ್ಕೆ ನಾವು ಕೆಡಿಸಿ ಮುಂದೆ ಅಡಿಕೆ ಮಾಡ್ಬೇಕಂದ್ವಿ, ಅಡಿಕೆ ಬೆಳಿಬೇಕಂತ ಮನಸ್ಸು ಮಾಡಿವಿ. ಈಗ ಸಸಿ ಒಂದು 15 ಮಾಡ್ಕೊಂಡಿವಿ ಸರ್. ಸಸಿ ನೀವೇ ರೆಡಿ ಮಾಡ್ಕೊಂಡಿದ್ರಿ? ಹೌದು. ಹೇಗೆ? ಅಡಿಕೆ ಗೋಡ್ ತಂದಿವಿ ಸರ್, ಶಿವಮೊಗ್ಗದಿಂದ ನಮ್ಮ ತಂಗಿ ಅವ್ರ ಕಡೆಯಿಂದ ಗೋಡ್ ತಂದು ನಾವು ಮಣ್ಣು ಇದು ಮಾಡಿ ಪದಾರ್ಥ ಮಾಡಿ ಪ್ಲಾಸ್ಟಿಕ್ ಅವ್ರನ್ನೇ ಸಸಿ ಮಾಡಿಕೊಂಡು. ಅಲ್ಲಿ ಬೀಗರು ಅಡಿಕೆ ಬೆಳೆಗಾರ? ಹೌದು ಸರ್. ಅವರೆಲ್ಲ ಶ್ರೀಮಂತರಿದ್ದಾರೆ, ನಾವು ಶ್ರೀಮಂತರ ಆಗ್ಬೇಕಂತ. ಯಾ ಶ್ರೀಮಂತರ ಆಗ್ಬೇಕಂದ್ರೆ ನಿಮಗೆ ಹೊಟ್ಟೆಪಾಡು ನಡೆದು ಸಾಕಂದ್ರೆ ಸರ್. ನಾವು ಶ್ರೀಮಂತರ ಆಗ್ಬೇಕಂದ್ರೆ ಇದು ಜಾಸ್ತಿ ಇಲ್ಲ ಸರ್, ಹೊಟ್ಟೆಪಾಡು ನಡಿಬೇಕು ಅಷ್ಟೇ ನಮಗೆ. ಈಗ ಅಡಿಕೆ ಬೆಳೆಗೆ ಯಾಕೆ ಮನ್ಸು ಮಾಡಿದ್ರಿ ಅಂತ? ಅಡಿಕೆ ಬೆಳೆಗೆ ಅಂದರೆ ಸರ್, ನಾವು ಈ ಕಡೆಗೆ ಕಬ್ಬು ಹಾಕಿ ಮೆತ್ತಗಾಗಿ ಸರ್, ಭತ್ತ ಹಾಕಿ ಮೆತ್ತಗಾಗಿ ನೋಡ ಇದೊಂದು ಪ್ರಯೋಗ ಮಾಡೋ ಅಂತ ಮಾಡಿ ಸರ್. ಸಸಿ ತಗೋಕಂಗಿವಿ ಸರ್, ಸಸಿ ಒಂದು ಸಸಿ 50 ರೂಪಾಯಿ ಸರ್. ಅದಕ್ಕಾಗಿ ಅದು ಬೇಡ ಅಂತಂದು ನಮ್ಮ ಮಾವನ ಕೇಳ್ಕೊಂಡ್ವಿ, ಗೂಡು ತಗೊಂಡೋಗ್ಬಿಟ್ಟು ಸಸಿ ಮಾಡೋದು ಅಂತ ಹೇಳಿ ಸರ್. ಸಸಿ ಮಾಡೋದೆಲ್ಲ ನೋಡ್ಕೊಂಡಿದ್ರ? ಹೌದು ಸರ್, ನೋಡ್ಕೊಂಡಿದ್ವಿ. ಎಲ್ಲಿ? ಅದೇ ಶಿವಮೊಗ್ಗ. ಓ, ಮಾವ. ಎಷ್ಟು ಸಲ ವಿಸಿಟ್ ಮಾಡಿದ್ರಿ ಅದನ್ನ ಕಲಿಯಲಿಕ್ಕೆ? ಒಂದು 20 ವರ್ಷದ ನೋಡ್ತಾ ಇದೀವಿ ಸರ್. ಓಹೋ ಹೋ, ಅದಕ್ಕಾಗಿ ಇವಾಗ ತುಂಬ ಲೇಟಾಗಿ ಪ್ರಯೋಗ ಮಾಡ್ತಿದ್ರಿ ನೀವು? ಇದಾಗ ಅದು ಯೋಚನೆ ಮಾಡಿ ಮಾಡ್ಬೇಕಾ ಸರ್ ಅಡಿಕೆ ಸಸಿನ. ಫಸ್ಟ್ ತಿಳ್ಕೊಂಡು ನಾವು ಮಾಡ್ಬೇಕು, ಹಂಗೆ ನಾವು ಮಾಡಿದ್ವಿ ನಡೆಯೋದು. ಈಗ ಇನ್ನೇನು ನೀವು ಅಡಕೆ ತೋಟದ ಮಾಲೀಕರ ಹಾಕಿರಿ ಮಾಡ್ಬೇಕು ಅನ್ಕೊಂಡಿವಿ ಸರ್. ಈಗಾಗಲೇ ಸಸಿಗಳನ್ನ ಸಸಿ ಆಗ್ಯಾವ ಈಗ ಅವು ಸಸಿ ಮಾಡುವ ವಿಧಾನಗಳು ಏನೇನು ಅನುಸರಿಸಿದ್ರಿ ಹೇಳ್ರಿ? ಒಟ್ಟು ಸ್ವಲ್ಪ ಮಣ್ಣು ಚೇಂಜ್ ಮಾಡ್ಬೇಕು ಸರ್. ಕರೆ ಮಣ್ಣು ಉಸುಗು ಗೊಬ್ಬರ ಹಾಕಿ ಫಸ್ಟ್ ಅದ ಮಾಡಿ ಒಂದು ತಿಂಗಳು ಮಣ್ಣು ಇದು ಅದ ಮಾಡ್ಕೊಂಡು ಇರ್ಬೇಕು ಸರ್. ಆಮೇಲೆ ಪ್ಲಾಸ್ಟಿಕ್ ಕವನಾಗ ಹಾಕಿ ಅಡಿಗೆ ಗೋಟಿಟ್ಟು ನೀರು ಬಿಟ್ಕೊಂಡು ಇರ್ಬೇಕು ಸರ್. ವಾರಕ್ಕೊಂದು ಎಟ್ಟು ಎರಡು ಎಟ್ಟು ಅದು ಇಷ್ಟಿಷ್ಟು ಬಂದಾಗ ಸ್ವಲ್ಪ ಹಾಕು ಗೋಮೂತ್ರ ಹಾಕೊಂಡಿರ್ಬೇಕು ಸರ್. ಹೋಗಕ್ಕೆ ಬರೋದು ಸರ್. ಈಗ ಎಷ್ಟು ದಿನ ಹಿಡಿತು ಸಸಿ ಮಾಡಲಿಕ್ಕೆ? ಒಂದು ವರ್ಷ ಬೇಕು ಸರ್. ಸಸಿ ಮಾಡೋದಕ್ಕೆ ಒಂದು ವರ್ಷ ಬೇಕು? ವರ್ಷ ಬೇಕು. ಎಷ್ಟು ಎತ್ತರ ಇದೆ ಈಗ ಸಸಿ? ಇಷ್ಟು ಎತ್ತರ ಇದೆ. ಓಹೋ, ಒಂದು ಮೊಣಕಾಲವರೆಗೆ ಇದೆ? ಮೊಣಕಾಲು. ಹಾಂ, ಈಗ ಯಾವಾಗ ಅದನ್ನು ನೀವು ಸಸಿ 2 ವರ್ಷ ಆದಿಂದ ನಾಟಿ ಮಾಡ್ಬೇಕು ಸರ್. ಹೌದಾ? ಹೌದು. ಸರಿ, ಸಸಿ ನಾಟಿ ಮಾಡಬೇಕು ಅನ್ನೋದಾದರೆ ನಿಮ್ಮ ಅಲ್ಲಿ ಭೂಮಿಗೆ ಏನೇನು ಕೊಟ್ಕೋಬೇಕು? ಫಸ್ಟು ಕುಣಿ ತೆಗಿತೀವಿ ಸರ್, ಒಂದು 2 ಅಡಿ ಕುಣಿ. ಅದಾಗ ದನ ಕೊಡಿ ಗೊಬ್ಬರ ಹಾಕ್ತೀವಿ ಸರ್. 15 ದಿನ ಬಿಡ್ತೀವಿ ಸರ್. 15 ದಿನ ಬಿಟ್ಟು ಆದಿಂದ ಈ ಸಸಿ ಇಡ್ತೀವಿ ಸರ್. ಸ್ವಲ್ಪ ಮಣ್ಣು ಯಾವ ಗೊಬ್ಬರದ ಘಾಟ ಹೋಗ್ಬೇಕು ಸರ್ ಸಸಿ ಇಡ್ಬೇಕಂದ್ರೆ. ಭತ್ತದ ಇಳುವರಿ ಹೇಗಿದೆ ನಿಮ್ಮಲ್ಲಿ? ಭತ್ತದ ಇಳುವರಿ ಕಡಿಮೆ ಸರ್. ಎಷ್ಟು ಬರುತ್ತೆ ಎಕರೆಗೆ? ಎಕರೆಗೆ ಬಂದು 25-30 ಕ್ವಿಂಟಲ್. ಎಲ್ಲಿ ಮಾರಾಟ ಆಗುತ್ತೆ ಅದು? ಕಂಪ್ಲಿಯರ್ ಬಂದು ಹೋಯ್ತಾರೆ ಸರ್. ಕಂಪ್ಲಿಯರು? ಕಂಪ್ಲಿಯರ್. ಅಲ್ಲಿ ಇರೋ ರೈಸ್ ಮಿಲ್ ಅವರು ಬಂದು ಹೋಗ್ತಾರೆ. ಓಹೋ, ಹೇಗೆ ಸಿಗುತ್ತೆ ರೇಟು? ಏ ರೇಟ್ ಸರ್, 18 ರೂಪಾಯಿ ಒಂದು ಕ್ವಿಂಟಲ್. ಜಾಸ್ತಿನೇ ಕಮ್ಮಿ ಆಯ್ತಾ? ಕಡಿಮೆ ಸರ್. ಮೊದಲೆಲ್ಲ ಎಷ್ಟಿತ್ತು? 2,000-2,200. ಹೌದಾ? ಈಗ ಕಡಿಮೆ ಆಗಿದೆ? ಈಗ ಇನ್ನೂ ಕಡಿಮೆ ಆಗಿದೆ ನೋಡ್ರಿ, 1,600. ಓಹೋ, ಯಾಕೆ ಹಿಂಗೆ ವೇರಿಯೇಷನ್ ಆಗುತ್ತೆ? ಸ್ಟಾರ್ಟಿಂಗು ಹಂಗೆ ತಗೊಳ್ತಾರೆ ಸರ್, ಸ್ವಲ್ಪ ಜಾಸ್ತಿ ಬಂದಂಗ ಕಡಿಮೆ ಮಾಡ್ಕೊಂತ ಹೋಗ್ಬಿಡ್ತಾರೆ ಸರ್. ದವಾಟ್ರು ಮಧ್ಯವರ್ತಿಗಳು ಬರ್ತಾರೆ? ಮಧ್ಯವರ್ತಿಗಳು ಸರ್. ನೀವೇ ಮಿಲ್ಲಿ ಹೊಡಿಬೋದಲ್ಲ? ಅವರು ಇದು ಮಾಡೋದು ನಮ್ಮ ಕೇರ ಮಾಡೋದು ರೈಸ್ ಮಿಲ್. ಓಹೋ, ಮಧ್ಯವರ್ತಿ ಇದ್ದೇ ಅವ್ರು ನಡೆಯೋದು ಸರ್. ಓ, ಹಂಗೆ. ಹೌದು, ಅದು ಫಸ್ಟ್ ನಮ್ಮ ಇಡೀ ಇಂಡಿಯಾದಾಗ ಮಧ್ಯವರ್ತಿ ಇದು ಹೋಗ್ಬೇಕು. ಮತ್ತು ಹೆಂಗೆ APMC ಭತ್ತ ಖರೀದಿ ಆಗಲ್ವಾ? ಇವಾಸ್ APMC ಭತ್ತ ಖರೀದಿನೇ ಇವಾಸ್. ಇಲ್ಲಿಗೆ ನಿಮ್ಮಲ್ಲಿಗೆ ಬಂದು ಮಧ್ಯವರ್ತಿಗಳು ತೊಗೊಂಡೋಗ್ಬಿಡ್ತಾರೆ? ಹೌದು. ತೂಕ ಗೀಕ ಎಲ್ಲ ಸರಿಯಾಗಿರ್ತದೆ? ತೂಕ ಸರಿಯಾಗಿರುತ್ತೆ. ಪೇಮೆಂಟ್ ಕ್ಯಾಶ್ ಪೇಮೆಂಟ್? ಪೇಮೆಂಟ್ ಕ್ಯಾಶ್. ಕ್ಯಾಶ್ ಪೇಮೆಂಟ್ ಅನ್ನಿಸ್ತದ? 1 ತಿಂಗಳು ಬೇಕು ಸರ್. ಯಾಕೆ ಕೊಡಕ್ಕೆ? ಹೌದಾ? ಹೌದು. ನಂಬಿಕೆ ಇದೆಯಾ ನಿಮಗೆ? ನಂಬಿಕೆ ಇದೆ. ಈಗ ಸುಗರ್ ಫ್ಯಾಕ್ಟ್ರಿನೇ ನಂಬ್ತೀವಿ ಸರ್, ಇದ್ದು ಅಕ್ಕಪಕ್ಕ ನಂಬಕ್ಕೆ ಹತ್ತಿರದಲ್ಲಿರೋರು. ಹೌದು. ಕಬ್ಬಿನ ಪೇಮೆಂಟ್ ಎಲ್ಲ ಸರಿ ಆಗ್ತದಾ? ಹೌದು ಸರ್, ಕಬ್ಬಿನ ತಿಂಗಳೊಳಗೆ ಒಂದೇಟ್ ಹಾಕ ಸರ್. ತಿಂಗಳಿಗೆ? ಹೌದು ಸರ್. ಕಬ್ಬು ಕಟಾವ್ ಆಗಿ 1 ತಿಂಗಳಿಗೆ ಹಾಕೋ ಅಷ್ಟು ಮಾಡಿಬಿಡ್ತಾರೆ? ಅಷ್ಟು ಮಾಡ್ತಾರೆ ಸರ್. ಏನು ಸಮಸ್ಯೆ ಏನಿಲ್ಲ? ಸಮಸ್ಯೆ ಏನು? ಈಗ ನೀವು ಕೃಷಿ ಮಾಡ್ತಾ ಇದ್ರಿ. ಹೌದು. ನಿಮ್ಮ ಮನೆಯ ಮಕ್ಕಳು ಕೃಷಿಯಲ್ಲಿ ತೊಡ್ಕೊಳ್ತಾ ಇದಾರ? ಹೇಗೆ ತೊಡ್ಕೊಂತ ಸರ್? ಅವ್ರಿಗೂ ಆಸಕ್ತಿ ಮೂಡಿಸ್ತಾ ಇದೆ. ನಮ್ಮ ಇರೋದು ಒಬ್ಬ ಮಗ ಸರ್, ಅವನಿಗೆ ಅತಿ ಹೆಚ್ಚು ಅಡಿಗೆ ಸಸಿ ಮಾಡ್ಬೇಕಂಬುದು ಅವ್ನಿಗೆ ಆಸೆ. ಅವನೇ ಸಸಿ ಮಾಡಿದ ಸರ್ ನನ್ನ ಮಗ. ಒಳ್ಳೆಯದು ವಾಗೀಶ್ ಅವರೇ, ಕಬ್ಬು ಬೆಳೀತಾ ಇದ್ರಿ, ಭತ್ತ ಬೆಳೀತಾ ಇದ್ರಿ, ಬಾಳೆ ಬೆಳೀತಾ ಇದ್ರಿ, ಈಗ ಹೊಸದಾಗಿ ಅಡಿಕೆ ಬೆಳೆಗೆ ಮುಂದಾಗ್ತಿದ್ರಿ. ಅಡಿಕೆ ಬೆಳೆ ಚೆನ್ನಾಗಿ ಬರಲಿ, ಒಳ್ಳೆ ಇಳುವರಿ ಬರಲಿ, ಮತ್ತು ಹೆಚ್ಚು ಆರ್ಥಿಕ ಲಾಭಗಳು ಆಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಡ್ಡಿರಾಮಪುರ ಗ್ರಾಮದ SHM ವಾಗೀಶ್ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ರೈತ ಮಿತ್ರರೇ, ಈಗ ಕೃಷಿ ಗೀತೆಗಳು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ

ರೈತ ಮಿತ್ರರೇ, ಕೃಷಿ ಗೀತೆಗಳನ್ನು ಕೇಳಿದಿರಿ. ಸರ್, ಮೊನ್ನೆ ನಿಮ್ ಶಾಪಿಂದ ಒಂದ್ ರೇಡಿಯೋ ತಗೊಂಡೆ, ಅದ್ರ ಬಿಲ್ಲೇ ಕೊಟ್ಟಿಲ್ಲ ನೀವು. ಅಲ್ರಿ, ಅದನ್ನ ನೀವು ಅವತ್ತೇ ಬಂದು ಕೇಳಿ ತಗೋಬೇಕಾಗತ್ರಿ. ಅಲ್ಲ, ಯಾಕೆ ಸುಮ್ಮನೆ ಜಗಳ? ಅಲ್ಲ ಸರ್, ಅದಕ್ಕೂ ಮೊದಲು ಒಂದ್ ಮಿಕ್ಸಿ ತಗೊಂಡೆ, ಅದಕ್ಕೂ ಬಿಲ್ ಕೊಟ್ಟಿಲ್ಲ ನೀವು.